ಆಕಾಶವಾಣಿ ಕಲಬುರಗಿ, ಸಮಯ 6:50. ಕಾರ್ಯಕ್ರಮ ಕೃಷಿ ರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣಾರ್ಥಿಗಳು. ನಮ್ಮ ಇವತ್ತಿನ ಕೃಷಿ ರಂಗದೊಳಗ ಮೊದಲಿಗೆ ನಿತ್ಯ ಮೇಘ ಸಂದೇಶ, ನಂತರ ಧಾರವಾಡದ ಭೀಮಪ್ಪ, ದುರ್ಗಪ್ಪ, ಗೊಲ್ಲಾರ್ ಮತ್ತು ಸಂಗಡಗರಿಂದ ಪೊಂಗಿ ವಾದನ ಕೇಳುವಿರಿ. ಈಗ ಕೆಲವು ಜಾಹೀರಾತುಗಳು. ಈಗ ಹಳ್ಳಿ ಹಳ್ಳಿ ಹೊಲದಲ್ಲೆಲ್ಲ ನಿರಾಳವಾಗಿದೆ ಎಲ್ಲ, ಫಸಲ್ ಭೀಮಾ ಪಾಲಿಸಿಯಿಂದ ಎಲ್ಲೆಲ್ಲೂ ಆನಂದ, ಮನೆ ಮನೆಯಲ್ಲಿ ಎಲ್ಲರಿಗೂ ಸುರಕ್ಷೆಯ ಉಡುಗೊರೆ, ರೈತರಂತಾರೆ. ನಮ್ಮ ಪಾಲಿಸಿ ನಮ್ಮ ಕೈಯಲ್ಲಿ, ಸ್ವಾತಂತ್ರ್ಯದ ಅಮೃತ ಮಹೋತ್ಸವದಲ್ಲಿ ದೇಶದ ರೈತರಿಗೆ ನೀಡುತ್ತಿದ್ದೇವೆ ಭದ್ರತೆಯ ಉಡುಗೊರೆ. ಪ್ರಧಾನಮಂತ್ರಿ ಫಸಲ್ ಭೀಮಾ ಪಾಲಿಸಿ ಈಗ ನಿಮ್ಮ ಕೈಯಲ್ಲಿ. ವಿಮೆ ಮಾಡಿಸಿದ ರೈತರ ಮನೆ ಬಾಗಿಲಿಗೆ ಪಾಲಿಸಿಯನ್ನು ತಲುಪಿಸಲು ಫಸಲ್ ಭೀಮಾ ಪಾಲಿಸಿ ವಿತರಣಾ ಅಭಿಯಾನವನ್ನು ಆರಂಭಿಸಿದ್ದೇವೆ. ಕರೀಬ್ 21,000 ಕರೋಡ್ ರೂಪಾಯಿ ಲೇಕಿನ್ ಉನ್ನೆ ಮುವಾಜೆ ತೋರ್ ಪರ 1,00,000 ಕರೋಡ್ ರೂಪಾಯಿ ಸೇ ಜಾದಾ ಮಿಲೆ. ಪ್ರತಿಕೂಲ ಹವಾಮಾನಗಳಿಂದಾದ ನಷ್ಟದ ಸಮಯದಲ್ಲಿ PMSBY ಯೋಜನೆಯು ರೈತರಿಗೆ ಆರ್ಥಿಕ ಭದ್ರತೆ ಅನುಗ್ರಹಿಸುತ್ತದೆ. ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ, ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಹಾಕಿ ಎಲ್ಲವೂ ಆಮೇಲೆ ನನ್ನ ಮಾತು ಕೇಳು ಈಗಲೇ. ಡಾಕ್ಟ್ರೇ, ನಮ್ಗೆ ಸಕ್ಕರೆ ಕಾಯಿಲೆ ಇದೆ, ಹಾಗಾದ್ರೆ ನಂಗೆ ಸಾಂಕ್ರಾಮಿಕ ರೋಗ ಬಂದೇ ಬರುತ್ತಾ? ಸಕ್ಕರೆ ಕಾಯಿಲೆ ಇರುವವರಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ, ಹಾಗಾಗಿ TB ರೋಗ ತಗುಲುವುದು 3 ಪಟ್ಟು ಜಾಸ್ತಿ ಇರುತ್ತೆ. ಹಾಗಾದ್ರೆ ನಾನೇನ್ ಮಾಡ್ಬೇಕು ಡಾಕ್ಟ್ರೇ? TB ರೋಗ ಲಕ್ಷಣಗಳಾದ ಕೆಮ್ಮು, ತೂಕ ಕಡಿಮೆ ಆಗೋದು, ರಾತ್ರಿ ಜ್ವರ, ಕಫದ ಜೊತೆಗೆ ರಕ್ತ, ಇಂತಹ ಯಾವುದೇ ಲಕ್ಷಣ ಇದ್ದಲ್ಲಿ ತಕ್ಷಣ TB ರೋಗದ ಪರೀಕ್ಷೆ ಮಾಡಿಸು. ಸಕಾಲಿಕ ದಿನನಿತ್ಯ ಚಿಕಿತ್ಸೆಯಿಂದ TB ಸಂಪೂರ್ಣ ಗುಣವಾಗುತ್ತದೆ. TB ಮುಕ್ತ ಕರ್ನಾಟಕ ಕಟ್ಟಲು ಬನ್ನಿ, ಕೈಜೋಡಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಈಗ ಕೇಳಿ ನಿತ್ಯ ಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟ್ ಮತ್ತು ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜೈರಾಬಾದ್ ತಾಲೂಕಿನೊಳಗ ಬಹುತೇಕ ಒಣ ವಾತಾವರಣ ಇರಬಹುದಾಗ್ಯದ. ಅಲ್ಲಲ್ಲಿ ಮೋಡಗಳು ಕಾಣಿಸಿಕೊಳ್ಳಬಹುದು, ಪ್ರಖರ ಬಿಸಿಲು ಇರಬಹುದು, ಅಲ್ಲಲ್ಲಿ ಮೋಡಗಳು ಕಾಣಿಸಿಕೊಳ್ಳಬಹುದು, ಮಳೆಯಾಗುವಂತಹ ಸಾಧ್ಯತೆಗಳು ಇಲ್ಲ ಅಂತೇಳಿ ತಜ್ಞರು ತಿಳಿಸ್ತಾ ಇದ್ದಾರೆ. ಕೇವಲ 10% ಅನ್ನುವಂತಹ ಸೂಚನೆ ಅದ. ಈ ಸೂಚನೆಗಳನ್ನು ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವಗೆ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ಈಗ ಕೇಳಿ ಧಾರವಾಡದ ಭೀಮಪ್ಪ, ದುರ್ಗಪ್ಪ, ಗೊಲ್ಲಾರ್ ಮತ್ತು ಸಂಗಡಿಗರಿಂದ ಪುಂಗಿ ವಾದನ. ಇದುವರೆಗೂ ಧಾರವಾಡದ ಭೀಮಪ್ಪ ದುರ್ಗಪ್ಪ ಗೊಲ್ಲಾರ್ ಮತ್ತು ಸಂಗಡಿಗರಿಂದ ಪುಂಗಿವಾದನ ಕೇಳಿದ್ರಿ. ಇದಾಗಿತ್ತು ನಮ್ಮ ಇವತ್ತಿನ ಕೃಷಿರಂಗ. ಇನ್ನು ನಾಳಿನ ಕೃಷಿರಂಗದೊಳಗ ಮೊದಲಿಗೆ ನಿತ್ಯಮೇಘ ಸಂದೇಶ, ನಂತರ ತಜ್ಞವಾಣಿ. ಇಂಡಿ ಕೃಷಿ ವಿಜ್ಞಾನ ಕೇಂದ್ರದ ತಾಂತ್ರಿಕ ಅಧಿಕಾರಿಗಳಾಗಿರುವ ಮಾಜೀದ್ ಅವರೊಂದಿಗೆ ಕಿಸಾನ್ ರಥ ಆಪ್ ಮತ್ತು ಕೃಷಿಯಲ್ಲಿರುವ ಮೊಬೈಲ್ ಆಪ್ಗಳ ಕುರಿತು ಸಂದರ್ಶನ ಸಂದರ್ಶಿಸುತ್ತಾರೆ ಸೋಮಶೇಖರ್ ಎಸ್ ರುಳಿ. ಕೊನೆಯಲ್ಲಿ ಶಶಿಕಲಾ ಕಲ್ಮೋಡ್ ಮತ್ತು ಸಂಘಟನೆಗಳಿಂದ ಭಜನೆ ಪದಗಳನ್ನು ಕೇಳುವಿರಿ. ಇನ್ನು ಹೊತ್ತಾಯ್ತು, ಕಾರ್ಯಕ್ರಮ ಮುಗಿಸೋಣ. ಅಂತ ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಕೃಷಿರಂಗ ಪ್ರಸಾರವಾಯಿತು. ಆಕಾಶವಾಣಿ ಕಲಬುರಗಿ ಸಮಯ 7 ಗಂಟೆ ಆಗುತ್ತಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಏರ್ ನೆಕ್ಸ್ಟ್ ಪ್ರೋಗ್ರಾಂ, ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ಆಕಾಶವಾಣಿ ಆಕಾಶವಾಣಿಯ ಅಮೃತ ಮಹೋತ್ಸವ ವಿಶೇಷ, ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ದೇಶದ 75ನೇ ಸ್ವಾತಂತ್ರ್ಯ ಮಹೋತ್ಸವದ ಸಂದರ್ಭದಲ್ಲಿ ಕಾಲೇಜು ಪ್ರತಿಭೆಗಳಿಗೆ ಆಕಾಶವಾಣಿ ವೇದಿಕೆ. ನಿಮ್ಮ ಕನಸಿಗೆ ನಿಮ್ಮದಂತೆ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಮುಂದಿನ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಮೈಸೂರಿನ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ನ ವಿದ್ಯಾರ್ಥಿಗಳು. ಈ ಕಾರ್ಯಕ್ರಮದ ನಿರೂಪಣೆಯಲ್ಲಿ ಯುಕ್ತ ಹಾಗೂ ವಿನಯ್ ಕುಮಾರ್. ಬನ್ನಿ ಕಾನೂನ, ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ನಾವು ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ವಿಭಾಗದ ವಿದ್ಯಾರ್ಥಿಗಳು. ನಾವೆಲ್ಲರೂ ಮೈಗ್ರೀನ್ ಇಂಡಿಯಾ ವಿಷಯದ ಕುರಿತು ಚರ್ಚಿಸಲು ಬಂದಿದ್ದೇವೆ. ಮೊದಲಿಗೆ ವಿದ್ಯಾವರ್ಧಕ ತಾಂತ್ರಿಕ ಮಹಾವಿದ್ಯಾಲಯದ ಕುರಿತು ಒಂದು ಕಿರು ಪರಿಚಯ. ವಿದ್ಯಾವರ್ಧಕ ತಾಂತ್ರಿಕ ಮಹಾವಿದ್ಯಾಲಯ ಇಂಜಿನಿಯರಿಂಗ್ ಹಾಗೂ ಮ್ಯಾನೇಜ್ಮೆಂಟ್ ಶಿಕ್ಷಣದಲ್ಲಿ ಮುಂಚೂಣಿಯಲ್ಲಿರುವ ಒಂದು ವಿದ್ಯಾಸಂಸ್ಥೆ. ವಿದ್ಯಾವರ್ಧಕ ಸಂಘವು ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಗುಣಮಟ್ಟದ ಶಿಕ್ಷಣಕ್ಕೆ ಹೆಸರುವಾಸಿಯಾಗಿದೆ. 1949ರಲ್ಲಿ ಕರ್ನಾಟಕದ ಮಾಜಿ ಮಂತ್ರಿಗಳಾದ ಕೆ ಪುಟ್ಟಸ್ವಾಮಿ ರವರು ಹಾಗೂ ಸಾಹುಕಾರ್ ಚೆನ್ನಯ್ಯರವರುಗಳಿಂದ ವಿದ್ಯಾವರ್ಧಕ ಸಂಘವು ಸ್ಥಾಪಿತವಾಯಿತು. ಶಿಶು ವಿಹಾರದಿಂದ ಹಿಡಿದು ತಾಂತ್ರಿಕ ವಿದ್ಯಾಲಯದವರೆಗೆ 10 ವಿದ್ಯಾಸಂಸ್ಥೆಗಳು ವಿದ್ಯಾವರ್ಧಕ ಸಂಘದ ಆಶ್ರಯದಲ್ಲಿ ಕಾರ್ಯ ನಿರ್ವಹಿಸುತ್ತಿವೆ. ಪ್ರಸ್ತುತದಲ್ಲಿ ಅಧ್ಯಕ್ಷರಾದ ಶ್ರೀ ಗುಂಡಪ್ಪಗೌಡರು, ಉಪಾಧ್ಯಕ್ಷರಾದ ಶ್ರೀ ಬಿ ಶಿವಲಿಂಗಪ್ಪನವರು, ಕಾರ್ಯದರ್ಶಿಯವರಾದ ಶ್ರೀ ಪಿ ವಿಶ್ವನಾಥ್ ರವರು ಹಾಗೂ ಖಜಾಂಚಿಗಳಾದ ಶ್ರೀ ಶ್ರೀಶೈಲ ರಾಮಣ್ಣನವರು. ಇವರುಗಳ ಸಮರ್ಥ ಮಾರ್ಗದರ್ಶನ ಹಾಗೂ ನಾಯಕತ್ವದಲ್ಲಿ ವಿದ್ಯಾವರ್ಧಕ ಸಂಸ್ಥೆಯು ಮುನ್ನಡೆಯುತ್ತಿದೆ. 1997ರಲ್ಲಿ ಸ್ಥಾಪಿತಗೊಂಡ ವಿದ್ಯಾವರ್ಧಕ ತಾಂತ್ರಿಕ ಮಹಾವಿದ್ಯಾಲಯವು ಅಟಲನ ಸಂಸ್ಥೆಯಾಗಿದ್ದು ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಬೆಳಗಾವಿಯ ಅಂಗಸಂಸ್ಥೆಯಾಗಿದೆ. ಎಐಸಿಟಿಇ ಮತ್ತು ಯುಜಿಸಿ ನವದೆಹಲಿ ಹಾಗೂ ಕರ್ನಾಟಕ ಸರ್ಕಾರದ ಮಾನ್ಯತೆಯನ್ನು ಪಡೆದಿರುತ್ತದೆ. 6 ಸ್ನಾತಕ ಪೂರ್ವ ಕೋರ್ಸ್ಗಳು ಎನ್ಬಿಎ ನವದೆಹಲಿಯ ಮಾನ್ಯತೆಯನ್ನು ಹೊಂದಿರುತ್ತದೆ ಹಾಗೂ ನಾಟ್ ಇಂಡ ಎ ಶ್ರೇಣಿಯ ಮಾನ್ಯತೆಯನ್ನು ಪಡೆದಿರುತ್ತದೆ. ಜೊತೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಮೆಷಿನ್ ಲರ್ನಿಂಗ್ ಬಿಎ ಪದವಿ ಕೋರ್ಸ್ಗಳನ್ನು ನೂತನವಾಗಿ ಆರಂಭಿಸಲಾಗಿದೆ. ಉತ್ತಮ ಕಲಿಕಾ ವಾತಾವರಣ, ಅತ್ಯುತ್ತಮ ಮೂಲ ಸೌಕರ್ಯಗಳೊಂದಿಗೆ ಬದ್ಧತೆಯಿಂದ ಕೂಡಿದ ಬೋಧಕ ವರ್ಗದವರನ್ನು ಹೊಂದಿರುತ್ತದೆ. ಭಾರತ ಹಾಗೂ ವಿದೇಶಗಳಲ್ಲಿ ಕೈಗಾರಿಕೆ ಹಾಗೂ ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ಸಮೃದ್ಧ ಅನುಭವಗಳನ್ನು ಪಡೆದಿರುವಂತಹ ಪ್ರಾಂಶುಪಾಲರಾದ ಡಾ ಬಿ ಸದಾಶಿವೇಗೌಡರವರ ಸಮರ್ಥ ನಾಯಕತ್ವದಲ್ಲಿ ಈ ಮಹಾವಿದ್ಯಾಲಯವು ಮುನ್ನಡೆಯುತ್ತದೆ. ಈಗಾಗಲೇ ತಿಳಿಸಿದ ಹಾಗೆ ನಾವೆಲ್ಲ ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಷನ್ ವಿಭಾಗದವರು. ನಮ್ಮ ವಿಭಾಗದ ಕುರಿತು ಪರಿಚಯ ಡಾಕ್ಟರ್ ಚಂದ್ರಶೇಖರ್ ಎಂ ಪಾಟೀಲ್ ರವರ ಸಾಮರ್ಥ್ಯದಲ್ಲಿ ಮುನ್ನಡೆಯುತ್ತಿದ್ದು ಸಂಪರ್ಕ ಕ್ಷೇತ್ರದಲ್ಲಿ ಉತ್ತಮ ಮೂಲಭೂತ ಜ್ಞಾನವನ್ನು ಹೊಂದಿದ ಪದವೀಧರರನ್ನು ಸೃಷ್ಟಿಸುವುದು ವಿಭಾಗದ ಮುಖ್ಯ ಗುರಿಯಾಗಿದೆ. ಎಸ್ಸಿಇ ವಿಭಾಗವು ಅತ್ಯುನ್ನತ ವಿದ್ಯಾರ್ಹತೆಯನ್ನು ಹೊಂದಿರುವ ನುರಿತ ಬೋಧಕರನ್ನು ಹೊಂದಿದ್ದು ಅತ್ಯಾಧುನಿಕ ವಿನ್ಯಾಸಗಳಿಂದ ಕೂಡಿದ ಸಾಫ್ಟ್ವೇರ್ ಟೂಲ್ಗಳನ್ನು ಹೊಂದಿರುವ ಪ್ರಯೋಗಶಾಲೆಯನ್ನು ಹೊಂದಿದೆ. ವಿಭಾಗವು ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕ ಕೌಶಲ್ಯವನ್ನು ಅಭಿವೃದ್ಧಿಪಡಿಸಿಕೊಳ್ಳಲು ಉತ್ತೇಜಿಸುತ್ತದೆ. ಇದಕ್ಕಾಗಿ ವಿಭಾಗವು ಐಐಟಿ ಬಾಂಬೆ ಸಹಯೋಗದೊಂದಿಗೆ ಇಯಂತ್ರ ರೋಬೋಟಿಕ್ಸ್ ಲ್ಯಾಬ್ ಅನ್ನು ಹೊಂದಿದೆ ಹಾಗೂ ವಿವರ್ತನ್ ಟೆಕ್ನಾಲಜೀಸ್ ಮತ್ತು ಎಲ್ಎಂಟಿ ರವರ ಸಹಯೋಗದೊಂದಿಗೆ ಲ್ಯಾಬ್ಗಳನ್ನು ಹೊಂದಿರುತ್ತದೆ. ಧನ್ಯವಾದಗಳು. ಕಾರ್ಯಕ್ರಮವನ್ನು ನಿರ್ದೇಶಕರಿ ಪ್ರೊಫೆಸರ್ ಕೆ ಎಸ್ ನಿಸಾರಾಮರವರ ಯೋಗದೊಂದಿಗೆ ಪ್ರಾರಂಭಿಸುವ ಹಾಗೂ ಚೇತನ ಯೋಗದ ಬೆಳಕಿನಲ್ಲಿ ತುಂಗೆಯ ತೆಲೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದ ದಿರವು ತುಂಗದ ನಿಲುಕಿನಲ್ಲಿ ನಿತ್ಯವರಿ ವರ್ಣವರದ ತೇಜ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ ಮಾಲೆಗರಿಯ ಸಿರಿಗಳಲ್ಲಿ ದೇಗುಲಗಳ ಬಿತ್ತಿಗಾಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಸುಮಧುರವಾದ ಗೀತೆಯನ್ನು ಹಾಡಿದ ಭುವನ ಹಾಗೂ ಚೇತನಾಗೆ ಧನ್ಯವಾದಗಳು. ಮೈ ಡ್ರೀಮ್ ಇಂಡಿಯಾ ನನ್ನ ಕನಸಿನ ಭಾರತ ಅಂದ ತಕ್ಷಣ ಶಿಕ್ಷಣ, ಆರೋಗ್ಯ, ಉದ್ಯಮ, ಕೃಷಿ ಹಾಗೂ ಇನ್ನಿತರ ಕ್ಷೇತ್ರಗಳಲ್ಲಿ ನಮ್ಮ ದೇಶ ವಿಶ್ವವಿಖ್ಯಾತಿ ಪಡೆಯಬೇಕು ಅಂತ ನನ್ನ ಆಸೆ. ನಾನೊಬ್ಬ ವಿದ್ಯಾರ್ಥಿನಿಯಾಗಿರುವುದರಿಂದ ಶಿಕ್ಷಣ ವ್ಯವಸ್ಥೆಯಲ್ಲಿ ಪ್ರಗತಿಯನ್ನು ಕಾಣುವ ಹಂಬಲ ನನಗೆ. ಈ ವಿಷಯದ ಬಗ್ಗೆ ಮಾತಾಡುತ್ತಾರೆ. ಶಿಕ್ಷಣ ನಮ್ಮ ಜೀವನದ ಅವಿಭಾಜ್ಯ ಅಂಗ. ಶಿಕ್ಷಣ ಕೇವಲ ಸೌಲಭ್ಯವಲ್ಲ, ಅದು ನಮ್ಮ ಹಕ್ಕು. ನಮ್ಮ ಜೀವನವನ್ನು ರೂಪಿಸಿಕೊಳ್ಳಲು ಮಾರ್ಗ. ಯಾವುದೇ ಒಂದು ದೇಶದ ಪ್ರಗತಿಯನ್ನು ಅಲ್ಲಿನ ಶಿಕ್ಷಣದ ಗುಣಮಟ್ಟದ ಆಧಾರದ ಮೇಲೆ ಅಳೆಯಬಹುದು. ನನ್ನ ಪ್ರಕಾರ ದೇಶದ ಅಭಿವೃದ್ಧಿ ಮತ್ತು ಬೆಳವಣಿಗೆಯಲ್ಲಿ ಶಿಕ್ಷಣ ಮುಖ್ಯ ಪಾತ್ರ ವಹಿಸುತ್ತದೆ. ನಮ್ಮ ಕನಸಿನ ಭಾರತದಲ್ಲಿ ಶಿಕ್ಷಣ ವ್ಯವಸ್ಥೆ ಹೇಗಿರಬೇಕು ಅಂದರೆ ಮಕ್ಕಳಿಗೆ ಗಿರಿಗಾಟವನ್ನಷ್ಟೇ ಮಾಡದೆ ನೀತಿ ಪ್ರಾಮಾಣಿಕತೆಗಳ ಮಹತ್ವವನ್ನು ಸ್ವತಃ ಪಾಲಿಸಿ ಮಕ್ಕಳಿಗೆ ಪ್ರೀತಿಯಿಂದ ಬೋಧಿಸುವ ಸಮುದಾಯ ನಿರ್ಮಾಣವಾಗಬೇಕು. ಜೊತೆಗೆ ಪಠ್ಯಕ್ರಮಗಳಲ್ಲಿ ಜ್ಞಾನಕ್ಕಿರುವಷ್ಟೇ ಮಹತ್ವವನ್ನು ನೈತಿಕ ಶಿಕ್ಷಣಕ್ಕೆ ನೀಡಬೇಕು. ಸಾಮಾಜಿಕ ಬೆಳಕಲ್ಲಿ ಹಾಗೂ ಸಮಾಜದ ಪರ ಜವಾಬ್ದಾರಿಯನ್ನು ಪ್ರತಿಯೊಂದು ಮಗುವಿನ ಮನಸ್ಸಿನಲ್ಲಿ ಜಾಗೃತವಾಗಿಸಬೇಕು. ಜೊತೆಗೆ ತಮ್ಮ ಮಕ್ಕಳು ದೇಶದ ಸತ್ಪ್ರಜೆಗಳಾಗಬೇಕು ಎಂಬ ನೈತಿಕ ಹೊಣೆ ಪೋಷಕರಲ್ಲಿ ಮೂಡಬೇಕು. ಹಿರಿಯರನ್ನು ಗೌರವಿಸುವುದು, ಹಿರಿಯರನ್ನು ಕೆಳಗರಿಸುವುದು, ನೊಂದವರ ಕಂಬನಿಯೊರೆಸಿ ಆಸರೆಯಾಗುವಂತಹ ಮೌಲ್ಯಗಳನ್ನು ಶಿಕ್ಷಣದ ಜೊತೆ ಜೊತೆಯಲ್ಲೇ ನೀಡಬೇಕು ಎನ್ನುವುದು ನನ್ನ ಆಸೆ. ಇದೆಲ್ಲವನ್ನು ಒದಗಿಸುವ ಸಲುವಾಗಿ ಭಾರತ ಸರ್ಕಾರ ಹಲವಾರು ನೀತಿಗಳನ್ನು ಜಾರಿಗೆ ತಂದಿದೆ. ಏನ್ ಹೇಳ್ತೀರ ಅಮೃತ? ಹೌದು, ಸುಮಾರು 4 ವರ್ಷಗಳ ನಂತರ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಜಾರಿಯಾಗಬೇಕು ಅಂತ ಚರ್ಚೆ ನಡೆದು ಶಿಕ್ಷಣ ತಜ್ಞರ ಸಲಹೆ ಪಡೆದು ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಹೊರತಂದಿದ್ದಾರೆ. ನನ್ನ ಪ್ರಕಾರ ಈಗ ಇರುವ 10+7 ಶಿಕ್ಷಣ ವ್ಯವಸ್ಥೆ 5+3+3+4 ಮಾದರಿಗೆ ಬದಲಾಗಿದೆ. ನನ್ನ ಪ್ರಕಾರ ಇದರಿಂದ ತುಂಬಾನೇ ಅನುಕೂಲ ಆಗುತ್ತೆ. ಮುಖ್ಯ ವಿಷಯ ಏನಂದ್ರೆ ನಮ್ಮ ಮಕ್ಕಳಲ್ಲಿ ಶಾಲೆಯಿಂದಲೇ ವೃತ್ತಿಪರ ಕೌಶಲ್ಯಗಳನ್ನು ಕಲಿಸುವ ಉದ್ದೇಶ ಕೂಡ ಇದೆ. ಆರನೇ ತರಗತಿಯಿಂದಲೇ ಮಕ್ಕಳಿಗೆ ಕೂಡ 10 ದಿನದ ಇಂಟರ್ನ್ಶಿಪ್ ಕೂಡ ಮಾಡಬೇಕು ಅನ್ನೋ ಅಂಶ ನನಗೆ ತುಂಬಾ ಇಷ್ಟ ಆಯ್ತು. ಪ್ರಾಥಮಿಕ ಹಂತದಲ್ಲೇ ಮಕ್ಕಳು ತಮಗೆ ಇಷ್ಟವಾದ ಕೆಲವು ಆಪ್ಷನಲ್ ಸಬ್ಜೆಕ್ಟ್ ನ ಆಯ್ಕೆ ಕೂಡ ಮಾಡ್ಕೋಬಹುದು. ಅಷ್ಟೇ ಅಲ್ಲದೆ ಬೋರ್ಡ್ ಎಕ್ಸಾಮ್ಸ್ ನ ಕೂಡ ರದ್ದು ಮಾಡಿದ್ದಾರೆ. ಇದರಿಂದ ಮಕ್ಕಳು ಪರೀಕ್ಷೆನ ಭಯದಿಂದ ಅಥವಾ ಸ್ಟ್ರೆಸ್ ಇಂದ ಮಾಡಿಕೊಂಡು ಇಷ್ಟಪಟ್ಟು ಓದ್ತಾರೆ. ಇನ್ನೊಂದು ಸ್ಕೀಮ್ ಏನಂದ್ರೆ ಮಲ್ಟಿಪಲ್ ಎಂಟ್ರಿ ಮಲ್ಟಿಪಲ್ ಎಕ್ಸಿಟ್. ಇದರ ಬಗ್ಗೆ ಕೇಳಿದಾಗ ನನಗಂತೂ ತುಂಬಾನೇ ಉಪಯೋಗಕಾರಿ ಅನಿಸ್ತು. ಯಾಕಂದ್ರೆ ಅನೇಕ ವಿದ್ಯಾರ್ಥಿಗಳು ಕಾರಣಾಂತರದಿಂದ ವಿದ್ಯಾಭ್ಯಾಸನ ಒಂದು ವರ್ಷ ಮಧ್ಯದಲ್ಲೇ ಬಿಟ್ಟುತ್ತಾರೆ.

ಹೌದು, ಶೈಕ್ಷಣಿಕ ನೀತಿ ಮತ್ತು ಯೋಜನೆಗಳು ಉದ್ಯೋಗಾವಕಾಶಕ್ಕೆ ಅಡಿಪಾಯ ಆಗಿದೆ ಹಾಗೂ ಅವಕಾಶಗಳು ಕೂಡ ಹೆಚ್ಚಾಗ್ತಿವೆ. ನಮ್ಮ ದೇಶ ತಂತ್ರಜ್ಞಾನದಲ್ಲಿ ಉನ್ನತಿಯನ್ನ ಹೇಗೆ ಕಾಣಬಹುದು ಎಂದು ಅಮೋಘ ಮತ್ತು ಅನಿಲ ತಿಳಿಸಿಕೊಡ್ತಾರೆ. ಮೊದಲ ಕೈಗಾರಿಕಾ ಕ್ರಾಂತಿ ಸುಮಾರು 14ನೇ ಶತಮಾನದಲ್ಲಿ ಜೇಮ್ಸ್ ವೈಟ್ನ ಸ್ಟೀಮ್ ಇಂಜಿನ್ ಆವಿಷ್ಕಾರದ ಮೂಲಕ ಶುರುವಾಯಿತು. ಸ್ಟೀಮ್ ಇಂಜಿನ್ ಅನ್ನು ಕೈಗಾರಿಕೆಗೆ ಬಳಸಲು ಪ್ರಾರಂಭ ಮಾಡಿದ್ದರಿಂದ ಉತ್ಪಾದನೆಯಲ್ಲಿ ಗಣನೀಯ ಏರಿಕೆ ಕಂಡುಬಂದಿತ್ತು. ಎಂಡೋಫೋರಮ್ ವ್ಯವಸ್ಥೆಯು ವಿದ್ಯುತ್ ಅನ್ನು ಬಳಸಿ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಹಾಗೂ ಅತ್ಯಂತ ವೇಗವಾಗಿ ಉತ್ಪಾದನೆ ಮಾಡಿದ ಹೇಳಿಕೆ ತೋರಿಸಿಕೊಟ್ಟಿತು. ಇದರಿಂದ ಕೈಗಾರಿಕೆ ವಲಯವು ಏಳಿಗೆಯನ್ನು ಕಂಡು ಉದ್ಯೋಗ ಮತ್ತು ದೇಶದ ಬೆಳವಣಿಗೆಯ ಮೊದಲ ಮೆಟ್ಟಿಲಾಯಿತು. ಇತಿಹಾಸದಲ್ಲಿ ಇಲ್ಲಿಯವರೆಗೆ 4 ಕೈಗಾರಿಕೆ ಕ್ರಾಂತಿಗಳು ನಡೆದಿವೆ. ಕೈಗಾರಿಕೆ ಜೊತೆಗೆ ತಂತ್ರಜ್ಞಾನವು ಅತ್ಯವಶ್ಯಕವಾಗಿದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ನೀಡುತ್ತೆ? ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಸಾಕಷ್ಟು ಕೈಗಾರಿಕಾ ಕಾರ್ಖಾನೆಗಳನ್ನು ಸ್ಥಾಪನೆ ಮಾಡಿದರು. ಎಲ್ಲ ರಾಜ್ಯಗಳಲ್ಲೂ ಚಿತ್ರಪಟ್ಟ ಕೈಗಾರಿಕಾ ಕಾರ್ಖಾನೆ ಶುರುವನ್ನು ನೀಡಿತು. ಆದರೆ ಕೆಲವು ಬೇರೆ ದೇಶಗಳಿಗೆ ಹೋಲಿಸಿದರೆ ನಮ್ಮ ದೇಶದಲ್ಲಿ ಕೈಗಾರಿಕಾ ಕಡಿಮೆ. ಪ್ರಮುಖವಾಗಿ ಎಲೆಕ್ಟ್ರಾನಿಕ್ಸ್, ಸಾರಿಗೆ ಮತ್ತು ತಂತ್ರಜ್ಞಾನ ವಲಯಗಳಲ್ಲಿ ಬಹಳ ಕಡಿಮೆ ಇದೆ. ಎಷ್ಟೋ ದೇಶಗಳು ಇಂಡಸ್ಟ್ರಿ 4.2 ಗಳಂತಹ ಚಟುವಟಿಕೆಗಳಲ್ಲಿ ಅಂದರೆ ಇಂಟರ್ನೆಟ್ ಆಫ್ ಥಿಂಗ್ಸ್, ಸೈಬರ್ ಫಿಸಿಕಲ್ ಸಿಸ್ಟಮ್, ವರ್ಚುವಲ್ ರಿಯಾಲಿಟಿ, ಆಗ್ಮೆಂಟೆಡ್ ರಿಯಾಲಿಟಿ ಮತ್ತು ಸಂಬಂಧಿತ ತಂತ್ರಜ್ಞಾನಗಳನ್ನು ಬಹಳ ಹಿಂದೆಯೇ ಶುರು ಮಾಡಿದೆ. ಚೈನಾ ದೇಶ ಮೇಡ್ ಇನ್ ಚೈನಾ ಆಧುನಿಕ ಸ್ಮಾರ್ಟ್ ಮ್ಯಾನುಫ್ಯಾಕ್ಚರಿಂಗ್ ಅನ್ನು ಹೆಸರಾಗಿ ಸುಮಾರು 2005 ಶುರು ಮಾಡಿದೆ. ಪರವಾಗಿಲ್ಲ, ನಮ್ಮ ದೇಶ ಸ್ವಲ್ಪ ತಡವಾಗಿ ಆದರೂ ಮೇಕ್ ಇನ್ ಇಂಡಿಯಾ ಅಥವಾ ಡಿಜಿಟಲ್ ಇಂಡಿಯಾ ಅನ್ನು ಹೆಸರಾಗಿ ತನ್ನ ಇಂಡಸ್ಟ್ರಿ 4.2 ಶುರು ಮಾಡಿದೆ. ನಮ್ಮ ದೇಶಕ್ಕೆ ಕೈಗಾರಿಕಾ ಹಾಗೂ ತಂತ್ರಜ್ಞಾನ ವಲಯಗಳಲ್ಲಿ ಬಹಳಷ್ಟು ಇರಬೇಕಾದ್ರೆ ನನ್ನ ಪ್ರಕಾರ ಏನೇನು ಮಾಡಬಹುದು ಅಂತ ನನ್ನ ಅನಿಸಿಕೆ ಹಾಗೂ ಕನಸುಗಳನ್ನ ಇದಾಗುತ್ತೇನೆ. ಸ್ಥಳೀಯ ಉತ್ಪಾದನೆಗೆ ಸರ್ಕಾರ ಸರಿಯಾದ ಬೆಂಬಲ ಕೊಟ್ಟಲ್ಲಿ ಅದ್ಭುತಗಳನ್ನು ನೀಡಬಹುದು. ಉದಾಹರಣೆಗೆ ಸೋಲಾರ್ ವಲಯದಲ್ಲಿ ಭಾರತ ಸೋಲಾರ್ ಸೆಲ್ಸ್ ಮತ್ತು ಮಾಡಲ್ಗೆ ಚೈನಾ ಮೇಲೆ ಅವಲಂಬಿತವಾಗಿತ್ತು. ಆದರೆ ಇತ್ತೀಚೆಗೆ ಭಾರತ ಸರ್ಕಾರ ಇವುಗಳ ಆಮದಿನ ಮೇಲೆ 25% ಟ್ಯಾಕ್ಸ್ ನ ಜಾಸ್ತಿ ಮಾಡಿತು. ಇದರಿಂದ ಆಮದು ಕಡಿಮೆಯಾಗಿ ಈಗ ಅವುಗಳು ಭಾರತದಲ್ಲಿಯೇ ತಯಾರಾಗುತ್ತದೆ. ಇದರಿಂದ ಅನೇಕ ಉದ್ಯೋಗಗಳು ಸೃಷ್ಟಿ ಆಗೇ ಆಗುತ್ತೆ. ಎರಡನೇದು, ಆಮದು ಕಡಿಮೆ ಮಾಡಿ ರಫ್ತು ಜಾಸ್ತಿ ಆಗಬೇಕು. ಕೈಗಾರಿಕೀಕರಣ ದೇಶದ ಎಲ್ಲ ಭಾಗಗಳಲ್ಲೂ ಆಗಬೇಕು. ಇದರಿಂದ ಜನರ ಕೆಲಸಕ್ಕೆ ಜನರಿಗೆ ಗುಣ ಹೋಗುವುದು ತಪ್ಪುತ್ತೆ. ಭಾರತದ ಕಾರ್ಬನ್ ಫುಟ್ಪ್ರಿಂಟ್ ಕಡಿಮೆ ಮಾಡುವ ನಿಟ್ಟಿನಲ್ಲಿ ಸೋಲಾರ್ ಬೆಳಕಿಗೆ ಹೆಚ್ಚಿನ ಒತ್ತು ನೀಡಿ ಪರಿಸರದ ಸಂರಕ್ಷಣೆಗೆ ಆದ್ಯತೆ ಕೊಡಬೇಕು. ಭಾರತದ ಕಾರ್ಬನ್ ಫುಟ್ಪ್ರಿಂಟ್ ಜಾಸ್ತಿ ಆಗೋಕೆ ಕೈಗಾರಿಕೆಗಳು ಮಾತ್ರವಲ್ಲದೆ ಪೆಟ್ರೋಲ್ ಮತ್ತು ಡೀಸೆಲ್ ಬಳಸುವ ವಾಹನಗಳು ಕೂಡ ಕಾರಣ. ನೇರ ನೋಡಿದಂಗೆ ದಿನೇ ದಿನೇ ವಾಹನಗಳ ಸಂಖ್ಯೆ ಜಾಸ್ತಿ ಆಗ್ತಾನೆ. ಇದರಿಂದ ಪರಿಸರ ಹಾನಿ ಆಗ್ತಾನೆ. ಇದನ್ನು ತಡೆಯೋದಕ್ಕೆ ಒಂದು ಒಳ್ಳೆಯ ಮಾರ್ಗವೆಂದರೆ ಎಲೆಕ್ಟ್ರಿಕ್ ಬೈಕ್ ಮತ್ತು ಕಾರುಗಳ ಉಪಯೋಗ. ಇದರ ಬಗ್ಗೆ ಭಾರತದಲ್ಲಿ ಜನರಿಗೆ ಮಾಹಿತಿ ಕೊಡುತ್ತಾರೆ ಮತ್ತು ಇವುಗಳನ್ನು ಪ್ರದರ್ಶನಗಳಿಂದ ಆರಂಭ ಮಾಡೋದ್ರಿಂದ ನನಗೆ ಸ್ವಲ್ಪ ಜಾಸ್ತಿನೇ. ನಾವು ಯುವ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಎಲೆಕ್ಟ್ರಿಕ್ ಗಾಡಿಗಳ ಬಗ್ಗೆ ಸಂಶೋಧಿಸಿ ಜನರಿಗೆ ಅರಿವು ಮೂಡಿಸುವುದರಲ್ಲಿ ಹೆಚ್ಚಿನ ಪ್ರಯತ್ನ ಮಾಡಬೇಕಾಗಿದೆ. ಇನ್ನು ಹಳ್ಳಿ ಹಳ್ಳಿಗಳಲ್ಲೂ ಹೈಸ್ಪೀಡ್ ಇಂಟರ್ನೆಟ್ ಸೇವೆ ಸಿಗುವಂತಹ ಇರಬೇಕು. ಎಲ್ಲ ಸರ್ಕಾರಿ ಸೇವೆಗಳನ್ನು ಡಿಜಿಟಲ್ ಮಾಡಿ ವಿಶ್ವದಲ್ಲೇ ಭಾರತದ ಡಿಜಿಟಲ್ ಸಾಕ್ಷರತೆ ಹೆಚ್ಚಿಸುವ ಪ್ರಯತ್ನ ಮಾಡಬೇಕು. ಈ ನಿಟ್ಟಿನಲ್ಲಿ ಡಿಜಿಟಲ್ ಇಂಡಿಯಾ ಕ್ಯಾಂಪೇನ್ ಒಂದು ಒಳ್ಳೆಯ ಹೆಜ್ಜೆ. ದಕ್ಷಿಣ ಕೊರಿಯಾ ಹಾಗೂ ಅಮೆರಿಕದಲ್ಲಿ ಬೆಳವಣಿಗೆಯಾಗಿರುವ 5G ತಂತ್ರಜ್ಞಾನ 4G ಸೇವೆಗಿಂತ 10 ಪಟ್ಟು ಪವರ್ಫುಲ್ ಆಗಿದೆ. ಇಂತಹ ತಂತ್ರಜ್ಞಾನಗಳನ್ನು ನಮ್ಮನ್ನು ಕೂಡ ಪರಿಣಾಮಕಾರಿಯಾಗಿ ಅಳವಡಿಸಿಕೊಳ್ಳಬೇಕು. ಇದರ ಜೊತೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಂತಹ ನೂತನ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡು ರೈತರಿಗೆ ಅನೇಕ ಅನುಕೂಲಗಳನ್ನು ನೀಡಬಹುದು. ಉದಾಹರಣೆಗೆ ಹವಾಮಾನ, ಬೆಳೆಗಳ ಮಾರುಕಟ್ಟೆ ಬೆಲೆ ಇತ್ಯಾದಿಗಳ ಮುನ್ಸೂಚನೆ ನೀಡಬಹುದು. ಅಲ್ಲದೆ ಎಲ್ಲ ಕ್ಷೇತ್ರಗಳಲ್ಲೂ ಉನ್ನತ ಕೈಗೊಳ್ಳಬಹುದು. ಇದೆಲ್ಲ ಖಂಡಿತ ಸಾಧ್ಯವಿದೆ. ಇದಕ್ಕೆ ಇನ್ನೊಂದು ಒಳ್ಳೆಯ ಉದಾಹರಣೆ ಕೊಡಬೇಕಂದ್ರೆ COVID-19 ಪ್ಯಾಂಡಮಿಕ್ ನಂತರ ವಿಸ್ತಾರ ಸಮಯದಲ್ಲೂ ನಮ್ಮ ದೇಶದಲ್ಲಿ ನಾನು ಕಂಡ ಅನೇಕ ಉತ್ತಮ ಬೆಳವಣಿಗೆಗಳು. ಮೊದಲೆಲ್ಲ ಬೇರೆ ರಾಜ್ಯದಿಂದ ಬೇರೆ ದೇಶದಿಂದ ಪಿಪಿ ಕಿಟ್ ಆಗಲಿ ಅಥವಾ ಮಾಸ್ಕ್ ಆಗಲಿ ತರಿಸಬೇಕಾಗಿತ್ತು. ಮತ್ತೆ ನಮ್ಮ ನಮ್ಮ ದೇಶಗಳಲ್ಲೇ ನಮ್ಮ ನಮ್ಮ ರಾಜ್ಯಗಳಲ್ಲೇ ಮಾಸ್ಕ್ ಆಗಲಿ ಪಿಪಿ ಕಿಟ್ ಆಗಲಿ ತಯಾರು ಮಾಡಲಿಕ್ಕೆ ಶುರು ಮಾಡಿ ಮೇಕ್ ಇನ್ ಇಂಡಿಯಾ ಆತ್ಮನಿರ್ಭರವಾಗಿ ನಿಂತು ನಮ್ಮ ಯುವ ಶಕ್ತಿಗೆ ಎಲ್ಲವೂ ಸಾಧ್ಯ. ಏನಂತೆ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಬಂದ ನಂತರ ಶ್ರಮಪಟ್ಟು ಮಾಡುವ ಕೆಲಸಗಳ ಅವಶ್ಯಕತೆ ಕಮ್ಮಿಯಾಗಿ ಸ್ಕಿಲ್ ಲೇಬರ್ಸ್ ಗಳ ಅವಶ್ಯಕತೆ ಜಾಸ್ತಿ ಆಗಿದೆ ಎಂದು ನನ್ನ ಅನಿಸಿಕೆ. ಹಿಂದೆ ಎಲ್ಲ ಕೆಲಸಗಳನ್ನು ಮನುಷ್ಯನೇ ಮಾಡಬೇಕಾಗಿತ್ತು, ಆದರೆ ಈಗ ಎಲ್ಲ ಕೆಲಸಗಳನ್ನು ಮಿಷಿನ್ಗಳೇ ಮಾಡುತ್ತಿವೆ. ಇದರಿಂದ ಉದ್ಯೋಗಾವಕಾಶಗಳು ಕಮ್ಮಿ ಆದಂತೆ ಅನಿಸಿದ್ರೂ ಹೊಸ ಕ್ಷೇತ್ರದಲ್ಲಿ ನೂತನ ಉದ್ಯೋಗಾವಕಾಶಗಳು ಸೃಷ್ಟಿಯಾಗ್ತಾನೇ ಇದೆ. ಈ ಹೊಸ ರೀತಿಯ ಉದ್ಯೋಗಗಳಿಗೆ ನಿಮ್ಮ ಯುವ ಸಮೂಹವು ಸಜ್ಜುಗೊಳಿಸಬೇಕಾಗಿದೆ. ಇಂಡಸ್ಟ್ರಿಯಲ್ ಟ್ರೈನಿಂಗ್ ಅನ್ನು ನಿಮ್ಮ ದೇಶದ ಯುವಕರಿಗೆ ನೀಡುವುದನ್ನು ಮೊದಲ ಆದ್ಯತೆಯಾಗಿ ಪರಿಗಣಿಸಬೇಕಾಗಿದೆ. ಅದು ಅವರಿಗೆ ಉದ್ಯೋಗ ಒದಗಿಸಲು ಸಹಾಯ ಮಾಡುತ್ತದೆ. ಸರ್ಕಾರದ ಪ್ರಧಾನಮಂತ್ರಿ ಕೌಶಲ ಯೋಜನೆಯು ಈ ನಿಟ್ಟಿನಲ್ಲಿ ಮೊದಲ ಹೆಜ್ಜೆ. ಎರಡನೇದಾಗಿ ಡಾಟಾ ಸೈನ್ಸ್, ಇಂಟರ್ನೆಟ್ ಆಫ್ ಥಿಂಗ್ಸ್, ಸೈಬರ್ ಸೆಕ್ಯೂರಿಟಿ ಹಾಗೂ ವೆಬ್ ಅಥವಾ ವೆಬ್ ಡೆವಲಪ್ಮೆಂಟ್ ಗಳಲ್ಲಿ ಉದ್ಯೋಗಿಗಳು ಹೆಚ್ಚು ಬೇಕಾಗಿದ್ದಾರೆ. ಇದಕ್ಕೆ ತಕ್ಕಂತೆ ನಮ್ಮ ದೇಶದ ಶೈಕ್ಷಣಿಕ ನೀತಿಯನ್ನು ನಿರೂಪಿಸಬೇಕಾಗಿದೆ. ಮತ್ತೊಂದು ವಿಷಯ ಏನೆಂದರೆ ಭಾರತ ದೇಶದಲ್ಲಿ ಉದ್ಯೋಗದ ಕುರಿತಾಗಿ ಸ್ವಯಂ ಉದ್ಯೋಗ ಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಭಾರತ ಸರ್ಕಾರ ತಂತ್ರಪ್ರವೇಶಕ್ಕಾಗಿ ತುಂಬಾ ನೀತಿ ಮತ್ತು ಯೋಜನೆಗಳನ್ನು ತಂದಿದೆ. ಅದರಲ್ಲಿ ಅಟಲ್ ಇನ್ಕ್ಯುಬೇಷನ್ ಸೆಂಟರ್ಸ್ ಆಗಿರ್ಬೋದು, ಎಂಎಸ್ಎಂಇ ಬಿಸಿನೆಸ್ ಲೋನ್ಸ್, ಮುದ್ರಾ ಲೋನ್ ಸ್ಕೂಲ್ ಆಗಿರ್ಬೋದು, ಸ್ತ್ರೀ ಶಕ್ತಿ ಪ್ಯಾಕೇಜ್, ಹೀಗೆ ಸ್ವಯಂ ಉದ್ಯೋಗ ಹೆಚ್ಚುವರಿ ಮಾಡಲು ಹಲವಾರು ಯೋಜನೆಗಳನ್ನು ಹೇಳಿದ್ದಾರೆ. ಇವುಗಳು ಮುಂದುವರಿಬೇಕು. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಮಾರ್ಗದರ್ಶನ. ಸರಿಯಾದ ಮಾರ್ಗದರ್ಶನ ಸಿಕ್ಕಿದಲ್ಲಿ ಸ್ವಯಂ ಉದ್ಯೋಗಗಳು ಸಫಲವಾಗುತ್ತವೆ. ಭಾರತದಲ್ಲಿ ಉದ್ಯೋಗಾವಕಾಶಗಳಿಗೆ ಕಮ್ಮಿಯೇನಿಲ್ಲ. ಹಲವಾರು ಕ್ಷೇತ್ರಗಳಾದ ಏರೋಸ್ಪೇಸ್, ಎಲೆಕ್ಟ್ರಿಕಲ್, ಮೆಕ್ಯಾನಿಕಲ್, ಕಂಪ್ಯೂಟರ್ ಸೈನ್ಸ್ ಇತ್ಯಾದಿ ಕ್ಷೇತ್ರಗಳಲ್ಲಿ ಸ್ಕಿಲ್ ಲೇಬರ್ಸ್ಗಳ ಅವಕಾಶ ಇದ್ದೇ ಇದೆ. ಉದ್ಯೋಗದ ಕುರಿತಾಗಿ ಸಾವಿರಾರು ಅವಕಾಶ ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಇದೆ. ನನ್ನ ಪ್ರಕಾರ ಇಂದಿನ ಯುವಕರು ಉದ್ಯೋಗಕ್ಕಾಗಿ ಬೇರೆ ಬೇರೆ ದೇಶಕ್ಕೆ ಹೋಗ್ತಾರೆ. ಆದರೆ ಅದರ ಅಗತ್ಯ ಏನಿಲ್ಲ ಅಂತ ನನಗೆ ಅನಿಸುತ್ತೆ. ಹಾಲು ಉತ್ಪಾದನೆಯಿಂದ ಸಾಫ್ಟ್ವೇರ್ ತನಕ, ಸ್ಯಾಟಲೈಟ್ ಇಂದ ಸಬ್ಮರಿನ್ ತನಕ, ಔಷಧ ಉತ್ಪಾದನೆಗಳಿಂದ ಬಂದರುಗಳ ತನಕ, ಕಾಗದ ಕಾರ್ಖಾನೆಗಳಿಂದ ವಿದ್ಯುತ್ ಯೋಜನೆಗಳ ತನಕ ಎಲ್ಲಾ ಕ್ಷೇತ್ರದಲ್ಲಿಯೂ ತಂತ್ರಜ್ಞಾನ ಬಳಕೆಯಾಗಬೇಕು ಹಾಗೂ ಮಹತ್ತರವಾದ ಬೆಳವಣಿಗೆಯೂ ಕಾಣಬೇಕು. ಬೇರೆ ದೇಶದ ಜನರು ಭಾರತಕ್ಕೆ ಉದ್ಯೋಗವನ್ನು ಅರಿಸಿ ಬರುವಂತಾಗಬೇಕು. ಅಂತಹ ಭವ್ಯ ಭಾರತದ ನಿರ್ಮಾಣ ನನ್ನ ಕನಸು. ಫ್ರೆಂಡ್ಸ್, ಅನಿರುದ್ಧ ಯಾವುದೋ ಹಾಡನ್ನ ಗುಣಕ್ತಾ ಇದ್ದಾನೆ. ಯಾವಾದ ಅಂತ ಅವನನ್ನ ಕೇಳ್ಬಿಡೋಣ ಅಲ್ವಾ? ಅನಿರುದ್ಧ, ಯಾರನ್ನ ಗುಣಕ್ತಾ ಇದ್ಯಾ? ನಾನು ರೋಬೋಟ್ ಚಿತ್ರದ ಬನಾನ ರೆಡಿ ಸಾಂಗ್ ಗುಣಕ್ತಾ ಇದ್ದೀನಿ. ಈ ಗೀತೆ ತುಂಬಾ ಚೆನ್ನಾಗಿದೆ. ಈ ಗೀತನ ನಾನು ಕೇಳ್ತ ನಮ್ಮೆಲ್ಲ ಫ್ರೆಂಡ್ಸ್ಗೂ ಕೇಳಿಸೋಣ. ಮತ್ತು ಕೈಗಾರಿಕೆಗಳಲ್ಲಿ ದುಡಿಯಲು ಸದೃಢ ಕೊಡುಗೆಗಳ ಅವಶ್ಯಕತೆ ಇದೆ. ಸದೃಢ ಭಾರತದ ನಿರ್ಮಾಣ ಆರೋಗ್ಯವಂತ ಪ್ರಜೆಗಳಿಂದ ಮಾತ್ರ ಸಾಧ್ಯ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಆರೋಗ್ಯ ಸೇವಾ ವಲಯದಲ್ಲಿ ಭಾರತ ತುಂಬಾ ಬೆಳವಣಿಗೆ ಸಾಧಿಸಿದೆ ಎಂದು ನಮಗೆ ಗೊತ್ತಿರುತ್ತೆ. ಇದರಲ್ಲಿ ಎರಡು ಮಾತೇ ಇಲ್ಲ. ಮೊದಲು ಹೆಚ್ಚಿನ ಚಿಕಿತ್ಸೆಗೆ ಬೇರೆ ದೇಶಕ್ಕೆ ಹೋಗ್ಬೇಕಿತ್ತು, ಆದ್ರೆ ಈಗ ಇದಿಲ್ಲ. ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್, ಹಾರ್ಟ್ ಟ್ರಾನ್ಸ್ಪ್ಲಾಂಟೇಶನ್ ಸೇರಿದಂತೆ ಎಲ್ಲಾ ರೀತಿಯ ಚಿಕಿತ್ಸೆಗಳು ಇಲ್ಲೇ ಸಿಗ್ತಾ ಇದೆ. ಈ ಕ್ಷೇತ್ರದಲ್ಲಿ ಭಾರತ ಅಗ್ರವಾದ ಶಕ್ತಿಯನ್ನು ವೃದ್ಧಿಪಡಿಸಿಕೊಂಡಿದೆ. ಇದಕ್ಕೆ ಒಳ್ಳೆಯ ಎಕ್ಸಾಂಪಲ್ ಅಂದ್ರೆ ವ್ಯಾಕ್ಸಿನೇಷನ್. ಕೋವಿಡ್ 19 ಬಂದಾಗ ಇಡೀ ವಿಶ್ವವೇ ತತ್ತರಿಸಿ ಹೋದಾಗ ಭಾರತವು ಸ್ವದೇಶಿ ವ್ಯಾಕ್ಸಿನ್ ಅನ್ನು ತಯಾರು ಮಾಡಿ ತನ್ನ ಜನರನ್ನು ಕಾಪಾಡುವುದಲ್ಲದೆ ನಮ್ಮ ನೆರೆಹೊರೆಯ ದೇಶಗಳಿಗೂ ರಫ್ತು ಮಾಡಿ ಎಲ್ಲ ಬಾಂಧವ್ಯಗಳನ್ನು ವೃದ್ಧಿಪಡಿಸಿಕೊಂಡಿದೆ. ಈಗ ಎಲ್ಲಾ ತರಹದ ಔಷಧಿಗಳು ನಮ್ಮ ದೇಶದಲ್ಲಿಯೇ ತಯಾರಾಗುತ್ತಿದೆ. ಆದುದರಿಂದ ಔಷಧಿ ಕ್ಷೇತ್ರದಲ್ಲಿ ಬೇರೆ ದೇಶಗಳ ಅವಲಂಬನೆ ಕೂಡ ಕಡಿಮೆಯಾಗಿದೆ. ನಮ್ಮ ಕನಸು ಏನೆಂದ್ರೆ ಎಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಉತ್ತಮ ಗುಣಮಟ್ಟದ ಸೇವೆ ಸಿಗುವಂತಾಗಬೇಕು. ವೈದ್ಯಕೀಯ ಸಿಬ್ಬಂದಿ ಹೆಚ್ಚಿನ ಸೇವಾ ಮನೋಭಾವದಿಂದ ಕೆಲಸ ಮಾಡಬೇಕು. ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗಳು ಎಲ್ಲಾ ಜಿಲ್ಲೆಯಲ್ಲಿಯೂ ಸ್ಥಾಪಿತವಾಗಬೇಕು. ಸಾಂಸ್ಕೃತಿಯ ಬಗ್ಗೆ ಎಲ್ಲರಿಗೂ ಜಾಗೃತಿ ಮೂಡಿಸಬೇಕು. ಅಪೌಷ್ಟಿಕತೆ ತೊಡಗಿ ಎಲ್ಲರೂ ಆರೋಗ್ಯವಂತರಾಗಿ ದೇಶ ಕಟ್ಟುವುದರಲ್ಲಿ ತೊಡಗಬೇಕು. ಉತ್ತಮ ಆರೋಗ್ಯ ಬೇಕಂದ್ರೆ ಒಳ್ಳೆಯ ಪೌಷ್ಟಿಕ ಆಹಾರವನ್ನ ಸೇವಿಸಬೇಕು. ಹಾಗಾಗಿ ಕೃಷಿ ಹಾಗೂ ಗ್ರಾಮೀಣ ಅಭಿವೃದ್ಧಿ ಅತ್ಯಗತ್ಯ. ಇದರ ಬಗ್ಗೆ ಐಶ್ವರ್ಯ ಹಾಗೂ ಅನುಷಾ ಮಾಹಿತಿಯನ್ನು ನೀಡ್ತಾರೆ. ದೇಶದ ಅಭಿವೃದ್ಧಿ ಆಗ್ಬೇಕಾದ್ರೆ ಮೊದಲು ಗ್ರಾಮಗಳ ಅಭಿವೃದ್ಧಿ ಆಗ್ಬೇಕು. ಗ್ರಾಮೀಣ ಅಭಿವೃದ್ಧಿ ಬಗ್ಗೆ ನಿಮ್ ಅಭಿಪ್ರಾಯ ಏನು ಅನುಷಾ? ಗ್ರಾಮೀಣ ಅಭಿವೃದ್ಧಿ ಅಂದ್ರೆ ಏನ್ ಗೊತ್ತಾ? ಗ್ರಾಮೀಣ ಪ್ರದೇಶಗಳನ್ನು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವುದು ಅಂತ. ಗ್ರಾಮಗಳು ನಮ್ಮ ಭಾರತ ದೇಶದ ಜೀವಕೋಶವಾಗಿದ್ದು ಗ್ರಾಮಗಳು ಅಭಿವೃದ್ಧಿಯಾಗಬೇಕಾದ್ರೆ ಮೊದಲು ಜೀವಕೋಶದ ಜೀವನವು ಆರೋಗ್ಯಕರವಾಗಿರಬೇಕು. ಆದ್ರಿಂದ ಗ್ರಾಮಗಳನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಹಲವಾರು ಯೋಜನೆಗಳನ್ನು ಮಾಡಿದೆ. ಅದರಲ್ಲಿ ನಮ್ಮ ದೇಶದ ಅಭಿವೃದ್ಧಿಗೆ ಇನ್ನೂ ಕೂಡ ಶ್ರಮಿಸುತ್ತಿದೆ. ಈಗ ನಮ್ಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ದೇಶದಲ್ಲಿ ಹಳ್ಳಿಗಳು ತುಂಬಾ ಇದೆ, ಮತ್ತೆ ಅಲ್ಲಿ ವಾಸ ಮಾಡುತ್ತಿರುವ ಜನರು ಮುಖ್ಯವಾಗಿ ವ್ಯವಸಾಯವನ್ನು ನಂಬಿ ಬರುತ್ತಿದ್ದಾರೆ. ಅದಲ್ಲದೆ ಹೇಳಬೇಕಂದ್ರೆ

ಪ್ರದೇಶ, ಕೃಷಿಯಲ್ಲಿ ಸಾವಯವ ಪದ್ಧತಿ, ಹಸಿರಿನ ಗೊಬ್ಬರಗಳು, ಗೋಳಗಳ ಬಳಕೆಯಿಂದ ಪ್ರತಿ ರೈತನು ಕೂಡ ಆರ್ಥಿಕವಾಗಿ ಸದೃಢವಾದ್ರೆ ನಮ್ಮ ಭಾರತವು ವಿಶ್ವದಲ್ಲೇ ಉತ್ತಮವಾದ ಸ್ಥಾನವನ್ನು ಗಳಿಸಿ ಭವ್ಯ ಭವಿಷ್ಯಕ್ಕೆ ಭದ್ರ ಬುನಾದಿಯನ್ನು ಹಾಕುತ್ತದೆ ಎಂಬುದು ನನ್ನ ನಂಬಿಕೆ, ಹಾಗೆ ಬೆಳೆಯಲಿ ಎಂಬುದೇ ನನ್ನ ಕನಸು. ಧನ್ಯವಾದಗಳು. ನಮ್ಮ ದೇಶದ 18% GDP ಕೃಷಿ ಕ್ಷೇತ್ರದಿಂದಲೇ ಬಂದಿದೆ. ನಮ್ಮ ದೇಶದ ಬೆಳವಣಿಗೆಯಲ್ಲಿ ಇದು ಅತ್ಯಂತ ಮಹತ್ವದ ಪಾತ್ರ ವಹಿಸುತ್ತದೆ. ನಮ್ಮ ದೇಶ ಅಭಿವೃದ್ಧಿಯಾಗಬೇಕಂದ್ರೆ ಸಾಮಾಜಿಕ ಪಿಡುಗುಗಳನ್ನು ಮೆಟ್ಟಿ ಹೋಗಬೇಕು. ಈ ನಿಟ್ಟಿನಲ್ಲಿ ಏನೇನು ಬೆಳವಣಿಗೆಗಳಾಗ್ತಿವೆ ಎಂದು ಹೇಳುತ್ತೆ ಬರ್ತದೆ ವಿಶಾಶ್ವಿ ಮತ್ತು ಧೀರಜ್. ಭಾರತವು ಶತಶತಮಾನಗಳಿಂದಲೂ ಅನೇಕ ಸಾಮಾಜಿಕ ಸಮಸ್ಯೆಗಳನ್ನು ಎದುರಿಸ್ತಾ ಬಂದಿದೆ. ಈ ಸಮಸ್ಯೆಗಳು ದೇಶದ ಅಭಿವೃದ್ಧಿಗೆ ಮಾರಕವಾಗಿವೆ. ನಾವು ಅನೇಕ ರೀತಿಯ ಸಾಮಾಜಿಕ ಸಮಸ್ಯೆಗಳನ್ನು ನೋಡಬಹುದು. ಬಾಲ ಕಾರ್ಮಿಕ ಪದ್ಧತಿ, ನಿರುದ್ಯೋಗ, ಹೆಣ್ಣು ಭ್ರೂಣ ಹತ್ಯೆ, ಲಿಂಗ ತಾರತಮ್ಯ ಇತ್ಯಾದಿ. ಮೊದಲನೇದಾಗಿ ನೋಡೋದಾದ್ರೆ ಬಾಲ ಕಾರ್ಮಿಕ ಪದ್ಧತಿ. 14 ವರ್ಷಕ್ಕಿಂತ ಚಿಕ್ಕವರಾದ ಮಕ್ಕಳನ್ನು ಕೂಲಿ ಅಥವಾ ಇನ್ನಿತರ ಕೆಲಸಗಳಿಗೆ ತರಿಸುತ್ತಿದ್ರು. ಇಂದಿನ ಮಕ್ಕಳು ಮುಂದಿನ ಪ್ರತಿಭೆಗಳು ಅಂತ ನಮ್ಮೆಲ್ಲರಿಗೂ ಗೊತ್ತು. ಆದ್ರೆ ಇಂದಿನ ಮಕ್ಕಳಿಗೆ ಶಿಕ್ಷಣವೇ ಇಲ್ಲದಿದ್ರೆ ಅವರು ಮುಂದೆ ನಮ್ಮ ದೇಶದ ಪ್ರಗತಿಗೆ ಹೇಗೆ ಕಾರಣರಾಗ್ತಾರೆ? ಈ ಸಮಸ್ಯೆಯನ್ನು ಎದುರಿಸಲು ನಮ್ಮ ಸರ್ಕಾರ ಯಾವ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಅಂತ ಹೇಳ್ತಾ ಧೀರಜ್. ಹೌದು ದಿಶಾ, ಈ ಬಾಲ ಕಾರ್ಮಿಕ ಪದ್ಧತಿಯು ಸಮಾಜಕ್ಕೆ ಒಂದು ದೊಡ್ಡ ಕಂಟಕವಾಗಿದೆ. ಇದಕ್ಕಾಗಿ ಸರ್ಕಾರವು ಕಡ್ಡಾಯ ಶಿಕ್ಷಣ ನೀತಿಯನ್ನು ಜಾರಿಗೆ ತಂದಿದೆ. 14 ವರ್ಷದವರೆಗೆ ಕಡ್ಡಾಯ ಶಿಕ್ಷಣ, 14 ವರ್ಷದ ನಂತರ ಶಿಕ್ಷಣ ಮುಂದುವರಿಸಲು ಇಚ್ಛಿಸಿದವರಿಗೆ ಪ್ರೋತ್ಸಾಹಧನ ನೀಡುತ್ತಾ ಬಂದಿದೆ. ಇದರ ಜೊತೆಗೆ ಹಸಿರು ಮತ್ತು ಅಪೌಷ್ಟಿಕತೆ ಒಂದು ದೊಡ್ಡ ಸಮಸ್ಯೆಯಾಗಿ ಕಂಡುಬಂದಿದೆ. ಈ ಸಮಸ್ಯೆಯನ್ನು ಎದುರಿಸಲು ಸರ್ಕಾರ ಯಾವ ಯೋಜನೆಯನ್ನು ಜಾರಿಗೊಳಿಸಿದೆ ಅಂತ ಹೇಳ್ತಾ ದಿಶಾ? ಹೌದು ಧೀರಜ್, ಹಸಿರು ಮತ್ತು ಅಪೌಷ್ಟಿಕತೆ ತುಂಬಾ ದೊಡ್ಡ ಸಮಸ್ಯೆ. ಇದನ್ನು ಹೋಗಲಾಡಿಸಲು ಬಿಸಿ ಊಟ ಅಂದ್ರೆ ಮಿಡ್ ಡೇ ಮೀಲ್ ಎಂಬ ವ್ಯವಸ್ಥೆಯನ್ನು ಪ್ರತಿನಿತ್ಯ ಶಾಲೆಗಳಲ್ಲಿ ಕಲ್ಪಿಸಿದ್ದಾರೆ. ಇದರ ಉದ್ದೇಶ